ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀರೆ, ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ವಾತಾವರಣದ ಬಗ್ಗೆ, ಅದೇ ರೀತಿಯಾದಂತಹ ವಾತಾವರಣದ ನಡವಳಿಕೆಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕಳೆದ ವಾರ ನಾವು ಅನ್ಕೊಂಡಿದ್ದಂಗನೆ ವಾತಾವರಣದ ನಡವಳಿಕೆ ಇತ್ತು, ಅದನ್ನ ತಾವು ಕೆಲವರು ನಮಗ ಕರೆ ಮಾಡಿ ಕೂಡ ಹೇಳಿದ್ದೀರಿ. ಅದರ ಜೊತೆಗೆ ಮುಂದಿನ ಯೋಜನೆಗಳ ಏನು ತಾವು ಪ್ಲಾನ್ ಮಾಡ್ತಾ ಇರ್ತೀರಿ, ಅಂತ ಪ್ಲಾನ್ಗೆ ತಕ್ಕಂಗ ವಾತಾವರಣದ ನಡವಳಿಕೆ ಇದ್ದಾಗ ಯಾವುದು ತೊಂದರೆ ಆಗುವುದಿಲ್ಲ, ಎಲ್ಲ ಸುರಳಿತವಾಗಿ ನಡ್ಕೊಂಡು ಹೋಗ್ತದ. ಇನ್ನ ಮುಂದಿನ ದಿನಗಳ ಬಗ್ಗೆ ಹೇಳಬೇಕು ಅಂತಂದ್ರ ಒಳ್ಳೆ ದಿನಗಳ ಅದಾವ ಅಂತ ಹೇಳ್ಬಹುದು. ಮಳೆಯ ವಿಷಯಕ್ಕೆ ತಮಗ ಬರುವ ವಾರ ಒಂದು ಒಳ್ಳೆ ಮಳೆ ತರುವಂತಹ ವಾರ ಅದ ಅಂತ ಹೇಳಿ ಹೇಳ್ಬಹುದು. ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಮುಖ್ಯವಾಗಿ ವಾರದ ಮುನ್ನೋಟದ ಬಗ್ಗೆ ನೋಡೋಣ, ಮುಂದಿನ ವಾರ ಏನಾಗ್ತದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಮಾಡಿಕೊಳ್ಳೋಣ. ವಿಶೇಷವಾಗಿ ಈ ವಾರ ನಾವು ನಿಮಗೆ ಯಾವ ರೀತಿ ಮಳೆಯ ಪ್ರಮಾಣ ಇರ್ತದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ನೀಡ್ತಾ ಇದ್ದೀವಿ. ಇದನ್ನ ತಮಗ ಗಮನಿಸಬೇಕು. ಈ ಮಳೆಯ ಪ್ರಮಾಣ ತಾವು ತಿಳ್ಕೊಂಡ್ರಿ ಅಂತಂದ್ರ ತಮ್ಮ ಯೋಜನೆಗಳನ್ನ ಮತ್ತೂ ಸ್ಫುಟವಾಗಿ ಅನುಷ್ಠಾನಕ್ಕೆ ತರೋದಕ್ಕೆ ಅನುಕೂಲ ಆಗ್ತದೆ ಅನ್ನುವಂತಹ ಒಂದು ತಿಳುವಳಿಕೆ ನಮ್ದು. ಆದ್ಮೇಲೆ ಈಗ ಆಶ್ಲೇಷ ಮಳೆಯ ಅವಧಿ ನಡೆದ ಆಗಸ್ಟ್ 2ನೇ ತಾರೀಕು ಆಶ್ಲೇಷ ಮಳೆಯ ಪ್ರವೇಶ ಆಗಿದೆ. ಆಗಸ್ಟ್ 16ರ ತನಕ ಈ ಮಳೆ ಇರ್ತದ. ಈ ಸಲ ಆಶ್ಲೇಷ ಮಳೆಯ ಬಗ್ಗೆ ಬಹಳ ಒಳ್ಳೆ ಸೂಚನೆಗಳದಾವ. ಈಗಾಗಲೇ ಹಿಂದಿನ ಕಾರ್ಯಕ್ರಮದೊಳಗೆ ಅದರ ಬಗ್ಗೆ ನಾವು ಹೇಳಿವಿ. ಮತ್ತೊಮ್ಮೆ ಈಗ ಸಂಪೂರ್ಣವಾಗಿ ಅದೇ ಮಳೆ ಇರೋದ್ರಿಂದ ಆಶ್ಲೇಷ ಮಳೆಯ ಬಗ್ಗೆ ಮತ್ತೊಮ್ಮೆ ನಾವು ನೋಡೋಣ. ಉತ್ತಮವಾಗಿ ಈ ಸಲ ಆಶ್ಲೇಷ ಮಳೆ ಬರ್ತದ ಅನ್ನುವಂತಹ ಒಂದು ಸೂಚನೆ ಅದ. ಇದು ಸಮಾಧಾನ ಖುಷಿ ಕೊಡುವಂತದ್ದು. ಅನೇಕ ಕಡೆಗಳಲ್ಲಿ ಗಾಳಿ ಮಳೆಯಿಂದ ಅಪಾರವಾದಂತಹ ಹಾನಿ ಸಂಭವ ಅದ ಅನ್ನುವಂತಹ ಒಂದು ಸೂಚನೆ ಅದ. ಕೆಲವು ಕಡೆ ಪ್ರವಾಹ ಬರಬಹುದು, ಕೆಲವು ಕಡೆ ಹವಾಮಾನದೊಳಗ ಸಾಕಷ್ಟು ಬದಲಾವಣೆಯನ್ನ ನಾವು ನೋಡಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಮೊದಲ ಎರಡು ಚರಣಗಳಲ್ಲಿ ಸುವೃಷ್ಟಿ ಆಗ್ತದ ಅಂತಂದ್ರೆ ಉತ್ತಮವಾಗಿ ನಾವು ಮಳೆಯನ್ನ ಪಡಿಬಹುದು ಮೊದಲಿನ ಎರಡು ಚರಣಗಳಲ್ಲಿ ಅಂತ ಹೇಳಿ. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ಸ್ವಲ್ಪ ಬಿಸಿಲಿನ ಪ್ರಮಾಣ ಹೆಚ್ಚಾಗಬಹುದು ಅನ್ನುವಂತಹ ಒಂದು ಸೂಚನೆ ಕೂಡ ಅದ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಆಶ್ಲೇಷ ಮಳೆ ಒಳ್ಳೆಯ ಪ್ರಮಾಣದ ಮಳೆಯನ್ನ ನಮಗ ಸುರಿಸ್ತದ ಅನ್ನುವಂತಹ ಒಂದು ಸೂಚನೆ ಇಲ್ಲಿ ಅದ. ದಿನಾಂಕಗಳನ್ನ ಗಮನಿಸೋಣ. ದಿನಾಂಕ ಆಗಸ್ಟ್ 7, 8, 10, 11, 13, 15, 16 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ದಿನಾಂಕಗಳನ್ನ ಇನ್ನೊಮ್ಮೆ ನೋಡೋಣ. ಆಗಸ್ಟ್ 7, 8, 10, 11, 13, 15, 16 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಇಷ್ಟು ಸೂಚನೆಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಆಗಸ್ಟ್ 6ರಿಂದ ಬರುವ ಮಂಗಳವಾರ ಆಗಸ್ಟ್ 12ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ಈಗಾಗಲೇ ಆತ್ಮೀಯರೇ ನಾನು ತಮಗ ಹೇಳಿನಿ, ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದೀನಿ ಏನಂತಂದ್ರೆ ಈ ವಾರ ಏನದ ಉತ್ತಮವಾದಂತಹ ವಾರ ಮಳೆಯ ದೃಷ್ಟಿಯಿಂದ ಅಂತ ಹೇಳಬಹುದು. ಒಳ್ಳೆ ಪ್ರಮಾಣದ ಮಳೆಯನ್ನು ನಾವು ಈ ವಾರ ಪಡಿಬಹುದಾಗಿದೆ. ಆ ಪ್ರಮಾಣದ ಬಗ್ಗೆ ಕೂಡ ನಾನು ತಮಗ ತಿಳಿಸಿಕೊಡ್ತಾ ಇದ್ದೀನಿ. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆ ಆಗ್ತದ ಅನ್ನುವಂತಹ ಒಂದು ಸೂಚನೆ ಅದ. ಅಂತಂದ್ರೆ ಬಹುತೇಕ ಪ್ರದೇಶಗಳಲ್ಲಿ ನಾವು ಈ ವಾರ ಮಳೆಯನ್ನ ಪಡಿಬಹುದು. ನಮ್ಮ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತದೊಳಗ ಈ ಒಂದು ಸನ್ನಿವೇಶವನ್ನ ನಾವು ಈ ವಾರ ನೋಡಬಹುದಾಗಿದೆ. ಅನೇಕ ಸಿಸ್ಟಮ್ಗಳು ಅಂತಂದ್ರೆ ವಾತಾವರಣದ ಸಿಸ್ಟಮ್ಗಳು ಅಂತ ನಾವೇನ್ ಕರಿತೀವಿ, ಸುಳಿಗಾಳಿಗಳು ಅಂತ ನಾವೇನ್ ಕರಿತೀವಿ, ಅಂತ ಸುಳಿಗಾಳಿಗಳನ್ನ ನಾವು ವಾತಾವರಣದೊಳಗ ನೋಡ್ತಾ ಇದ್ದೀವಿ. ಅದು ಬಂಗಾಳ ಕೊಲ್ಲಿ ಇರಬಹುದು, ಅರಬ್ಬಿ ಸಮುದ್ರ ಇರಬಹುದು, ನಮ್ಮ ಪಶ್ಚಿಮ ಘಟ್ಟಗಳಿರಬಹುದು, ಆಮೇಲೆ ಕರಾವಳಿ ತೀರದ ಪ್ರದೇಶಗಳಿರಬಹುದು, ಭೂಭಾಗಗಳಿರಬಹುದು, ಬಹುತೇಕ ದೇಶದ ತುಂಬೆಲ್ಲ ಮತ್ತು ಸಮುದ್ರದ ಮೇಲೆ ಸುಳಿಗಾಳಿಗಳನ್ನ ನಾವು ನೋಡ್ತಾ ಇದ್ದೀವಿ. ಇಂಥ ಸುಳಿಗಾಳಿಗಳು ಇರೋದ್ರಿಂದ ನಮ್ಮಲ್ಲಿ ಮಳೆಯಾಗುವಂತಹ ಒಂದು ನಿರೀಕ್ಷೆ ಹೆಚ್ಚಾಗ್ತದೆ, ಮತ್ತು ಮಳೆ ಪ್ರಮಾಣ ಕೂಡ ಹೆಚ್ಚಾಗುವಂತಹ ಒಂದು ಸಾಧ್ಯತೆಗಳು ಇರ್ತಾವ ಅಂತ ಹೇಳಿ ನಾವು ತಿಳ್ಕೋಬೇಕು. ಈಗಾಗಲೇ ಕಳೆದ ವಾರದೊಳಗೆ ತಾವು ನೋಡಿರಿ, ಎರಡೆರಡು ಮೂರು ಮೂರು ದಿವಸ ನಿರಂತರವಾಗಿ ಮಳೆ ಬಂದಿದ್ದು ಇಂಥ ಒಂದು ಸಿಸ್ಟಮ್ಗಳಿಂದಾಗಿ ನಾವು ಅಂಥ ಮಳೆಯನ್ನು ಪಡೆಯುವುದಕ್ಕೆ ಸಾಧ್ಯದ. ನಿರಂತರವಾಗಿ ಮಳೆಯನ್ನ ಹಗಲು ರಾತ್ರಿ ಪಡೆಯುವಂತಹ ಒಂದು ಸಂಭವ ಇಂಥ ಒಂದು ಸುಳಿಗಾಳಿಗಳಿಂದ ಇರುತ್ತದೆ. ಅದಕ್ಕೆ ಈ ವಾರ ಅಂತಹ ಸುಳಿಗಾಳಿಗಳು ಕೂಡ ಅದಾವ ಅಂತೇಳಿ ಹೇಳ್ತಾ ಇದ್ದಾರೆ. ಬರುವ ದಿನಗಳಲ್ಲಿ ಕೂಡ ಹೊಸ ಹೊಸ ಸುಳಿಗಾಳಿಗಳು ಸೃಷ್ಟಿ ಆಗತಾವ ಅಂತೇಳಿ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಈ ವಾರದೊಳಗೆ ಅದಾವ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಪ್ರಮಾಣದ ಮಳೆಯನ್ನು ನಾವು ಈ ವಾರ ಪಡೆಯಬಹುದಾಗಿದೆ. ಈಗಾಗಲೇ ನಾನು ಅದರ ಬಗ್ಗೆ ಹೇಳಿದ್ದೀನಿ. ಹಗುರದಿಂದ ಸಾಧಾರಣ ಮಳೆ ಕೆಲವು ಪ್ರದೇಶಗಳಲ್ಲಿ, ಆದರೆ ಸಾಧಾರಣದಿಂದ ಭಾರಿ ಮಳೆಯನ್ನು ನಾವು ಕೆಲವು ಪ್ರದೇಶಗಳಲ್ಲಿ ನೋಡಬಹುದಾಗಿದೆ. ಅನೇಕ ಕಡೆಗಳಲ್ಲಿ ಭಾರಿ ಮಳೆ ಆಗುವಂತಹ ಸಂಭವ ಅದ. ಹಿಂಗಾಗಿ ಈ ವಾರ ಅಲ್ಲಲ್ಲಿ ನಮಗೆ ಹಳ್ಳಗಳು ತುಂಬಿ ಹರಿಯುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಬಹುದು. ಇಂಥ ದೃಶ್ಯಗಳನ್ನು ಕೂಡ ನಾವು ನೋಡಬಹುದಾಗಿದೆ. ಹೊಲಗಳಲ್ಲಿ ನೀರು ತುಂಬಿಕೊಳ್ಳಬಹುದು. ಈ ಬಗ್ಗೆ ಕೂಡ ತಾವು ಜಾಗರೂಕರಾಗಿ ಇರಬೇಕು. ಅದರ ಜೊತೆಗೆ ಏನು ಅಂತಂದ್ರೆ, ನಮ್ಮಲ್ಲಿ ಮಳೆ ನೀರನ್ನ ಹಿಡಿದಿಡುವಂತಹ ಒಂದು ವ್ಯವಸ್ಥೆ ಸರಿಯಾಗಿ ಇತ್ತು ಅಂತಂದ್ರೆ ಇದ್ರ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬಾರದು. ಒಂದ್ ವೇಳೆ ಮಳೆ ನೀರು ನಿಂತು ಅಂತಂದ್ರೆ ಬೆಳೆಗಳು ಕೊಳೆಯುವಂತಹ ಒಂದು ಸಂಭವ ಇರ್ತದ. ಅದಕ್ಕೆ ಅಂಥ ಮಳೆ ಆಯಿತು ಅಂತಂದ್ರೆ ಹೊರಗೆ ನೀರು ಹರಿದು ಹೋಗುವಂತಹ ಒಂದು ವ್ಯವಸ್ಥೆಯನ್ನ ನಾವು ಮಾಡಿಕೊಳ್ಬೇಕಾಗ್ತದೆ. ಅದನ್ನ ನಾವು ಯಾವ ರೀತಿ ವಾತಾವರಣ ವರ್ತನೆ ಮಾಡ್ತದ ಅನ್ನೋದ್ರ ಮೇಲೆ ಮುಂದಿನ ನಡೆ ನಾವು ನಿರ್ಧಾರ ಮಾಡಿಕೊಳ್ಬೇಕಾಗ್ತದೆ. ಆದರೂ ಕೂಡ ಈ ವಿಚಾರದ ಬಗ್ಗೆ ನಾವು ಎಚ್ಚರ ಇರಬೇಕಾಗ್ತದೆ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಸಹಿತ ಅನೇಕ ಕಡೆಗಳಲ್ಲಿ ಕಾಣಿಸಿಕೊಳ್ಳಬಹುದು ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಅದಕ್ಕೆ ಮಳೆಯ ದೃಷ್ಟಿಯಿಂದ ಈ ವಾರ ನಮಗ ಒಳ್ಳೇದು ಅಂತೇಳಿ ಹೇಳಬಹುದು. ಇನ್ನ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪ್ರಮಾಣದ ಮಳೆ ಆಗ್ತದ ಅನ್ನೋದನ್ನ ಒಂದು ಝಲಕ್ ನೋಡೋಣ ಅಂತ. ಕೊಪ್ಪಳ ಜಿಲ್ಲೆಯೊಳಗೆ 112 ಮಿಲಿಮೀಟರ್ನಷ್ಟು ಮಳೆ ಈ ವಾರ ಆಗಬಹುದು. ಇದು ಮೊದಲೇ ನಂಬರ್ ಅಂತೇಳಿ ಹೇಳಬಹುದು. ಕೊಪ್ಪಳ ಜಿಲ್ಲೆ ಈ ವಾರ ಸೆಂಚುರಿಯನ್ನ ಹೊಡಿಬಹುದು ಅಂತೇಳಿ. ಎರಡನೇ ನಂಬರ್ನೊಳಗ ರಾಯಚೂರು ಜಿಲ್ಲೆ ಇದೆ. ರಾಯಚೂರು ಜಿಲ್ಲೆಯೊಳಗೆ 96 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಸಮೀಪ ಸೆಂಚುರಿ ಅಂತೇಳಿ ಹೇಳಬಹುದು. ಮೂರನೇ ಸ್ಥಾನದೊಳಗ ಬಾಗಲಕೋಟ್ ಜಿಲ್ಲೆ ಇದೆ. ಬಾಗಲಕೋಟ್ ಜಿಲ್ಲೆಯೊಳಗ 90 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ನಾಲ್ಕನೇ ಸ್ಥಾನದೊಳಗ ಕಲಬುರಗಿ ಜಿಲ್ಲೆ 87 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಐದನೇ ಸ್ಥಾನದೊಳಗ ವಿಜಯಪುರ ಜಿಲ್ಲೆಯೊಳಗ 86 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಆ ನಂತರ ಯಾದಗಿರಿ ಜಿಲ್ಲೆ, ಯಾದಗಿರಿ ಒಳಗ 84 ಮಿಲಿಮೀಟರ್ನಷ್ಟು ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಏಳನೇ ಸ್ಥಾನದೊಳಗ ಬೀದರ್ ಮತ್ತು ಜೈರಾಬಾದ್ಗಳು ಬರ್ತಾವ. 82 ಮಿಲಿಮೀಟರ್ನಷ್ಟು ಬೀದರ್ ಜಿಲ್ಲೆಯೊಳಗ ಮತ್ತು ಜೈರಾಬಾದ್ ತಾಲೂಕಿನೊಳಗ ಮಳೆ ಆಗಬಹುದು. ಬಳ್ಳಾರಿ ಜಿಲ್ಲೆ 8ನೇ ಸ್ಥಾನದೊಳಗ ಅದ. ಬಳ್ಳಾರಿ ಜಿಲ್ಲೆಯೊಳಗ 72 ಮಿಲಿಮೀಟರ್ನಷ್ಟು ಮಳೆ ಈ ವಾರ ನಾವು ನೋಡಬಹುದು. ಕೊನೆಯ ಸ್ಥಾನದೊಳಗ ಸೊಲ್ಲಾಪುರ ಜಿಲ್ಲೆ, ಅಲ್ಲಿ 69 ಮಿಲಿಮೀಟರ್ನಷ್ಟು ಮಳೆ ಈ ವಾರ ಆಗಬಹುದಾಗಿದೆ. ಅಂದ್ರೆ ಉತ್ತಮ ಪ್ರಮಾಣದ ಮಳೆಯನ್ನ ನಾವು ಈ ವಾರ ಪೂರ್ತಿ ನೋಡಬಹುದಾಗಿದೆ. ಅದಕ್ಕೆ ಈ ಬಗ್ಗೆ ತಾವೆಲ್ಲ ಜಾಗೃತರಾಗಿ ತಕ್ಕ ವ್ಯವಸ್ಥೆಯನ್ನ ತಾವು ಮಾಡಿಕೊಳ್ಬೇಕಾಗ್ತದೆ. ನಡುವ ಎರಡೆರಡು ದಿವಸ, ಮೂರು ದಿವಸ 23 ಮಿಲಿಮೀಟರ್ನಷ್ಟು 30 ಮಿಲಿಮೀಟರ್ನಷ್ಟು ಮಳೆಯಾಗುವಂತಹ ಸಾಧ್ಯತೆಗಳು ಈ ವಾರ ನಾವು ನೋಡಬಹುದಾಗಿದೆ. ವಾರದ ಕೊನೆಯ ದಿನಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಬಹುದಾಗಿದೆ. ಅತಿ ಹಗುರವಾಗಿ ಮಳೆಯಾಗುವಂತಹ ಒಂದು ಪ್ರಮಾಣವನ್ನ ನಾವು ಅಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಂತಂದ್ರೆ ಸುಮಾರು 5 ದಿನಗಳವರೆಗೆ ಒಳ್ಳೆಯ ಮಳೆಯನ್ನ ನಾವು ಈ ವಾರ ಪಡಿಬಹುದಾಗಿದೆ. ಮತ್ತೆ ಈ ವಾರ ಆದ ನಂತರನು ಮಳೆ ಇರ್ತದ ಅನ್ನುವಂತಹ ಒಂದು ಸೂಚನೆ ಅದ. ಅದರ ಬಗ್ಗೆ ನಾವು ಮುಂದಿನ ವಾರ ನೋಡೋಣಂತ. ಈಗ ನಾವು ಇಷ್ಟೇ ತಿಳ್ಕೊಳ್ಬೇಕಾಗಿದೆ, ಈ ವಾರ ಒಳ್ಳೆ ಮಳೆ ಅದ. ಇದು ಸ್ಥೂಲವಾಗಿನೂ ಆಯ್ತು, ಇನ್ನ ವಿಸ್ತಾರವಾಗಿ ಕೂಡ ನಾವು ಮಳೆಯ ಸಾಧ್ಯಾಸಾಧ್ಯತೆ ಜಿಲ್ಲಾವಾರು ನೋಡುದಾಯ್ತಪ್ಪ ಅಂತಂದ್ರ ಅದು ಕೂಡ ನಾನು ಈಗಾಗಲೇ ಏನ್ ಹೇಳಿನಿ ಅದೇ ಇರ್ತದ. ಆದ್ರ ಮಳೆಯ ಸಾಧ್ಯಾಸಾಧ್ಯತೆ ಏನದಪ್ಪ ಅಂತಂದ್ರ ಎಲ್ಲಾ ಜಿಲ್ಲೆಗಳಲ್ಲಿ 85%-90% ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಇಷ್ಟು ನಾವು ತಿಳ್ಕೊಂಡ್ರೆ ಸಾಕು, ಮಳೆಯ ಸಾಧ್ಯಾಸಾಧ್ಯತೆ 85%-90% ಅದ. ಆಮೇಲೆ ಮಳೆಯ ಪ್ರಮಾಣದ ಬಗ್ಗೆ ಕೂಡ ನಾನು ಹೇಳಿದೆ, ಕೆಲವು ಕಡೆ ಭಾರಿ ಮಳೆ ಆಗುವಂತಹ ಸಾಧ್ಯತೆಗಳದಾವ. ಉತ್ತಮ ಮಳೆಯನ್ನು ನಾವು ಈ ವಾರ ಪಡಿಬಹುದಾಗಿದೆ ಅಂತೇಳಿ. ಅಂದ್ರೆ ಮಳೆಯ ಪ್ರಮಾಣ ಕೂಡ ಚಲೋ ಅದ. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆ ಆಗ್ತದ ಅಂತಂದ್ರೆ ಬಹುತೇಕ ಎಲ್ಲಾ ಪ್ರದೇಶಗಳಲ್ಲಿ ಈ ವಾರ ಮಳೆ ಆಗ್ತದ. ಇಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡು ಅದರ ಪ್ರಕಾರ ನಾವು ಯೋಜನೆಯನ್ನ ಮಾಡಿಕೊಳ್ಬೇಕು. ಇನ್ನು ಇದರೊಳಗೆ ಬದಲಾವಣೆಗಳು ಆಗಬಹುದು. ಅಂತಹ ಬದಲಾವಣೆಗಳನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ, ಆಮೇಲೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನ ಕೇಳುವುದಕ್ಕೆ ಮರಿಬಾರದು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ತಮ್ಮ ಮೊಬೈಲ್ನೊಳಗೆ ಈ ಆಪ್ ಅನ್ನ ಸ್ಥಾಪನೆ ಮಾಡಿಕೊಂಡು ಬಳಸುವುದರ ಕಡೆ ಗಮನ ಹರಿಸಬೇಕು. ಆಮೇಲೆ ಮೇಘದೂತ ಅನ್ನುವಂತಹ ಆಪ್,

ನಂತರ ಇಲ್ಲಿ ಚಾಟಣಿ ಮಾಡೋದು ಕೂಡ ಮುಖ್ಯ ಆಗತ್ತೆ. ಈಗ ಸಾಕಷ್ಟು ವರ್ಷದಿಂದ ಇರುವಂತಹ ಮಾವಿನ ತೋಟ ಇರಬಹುದು ಅಥವಾ ಹಣ್ಣಿನ ತೋಟಗಳಲ್ಲಿ ರೈತರು ಇವಾಗ ಏನ್ ಮಾಡಬೇಕು ಅಂತ ಅಂದ್ರೆ, ಒಂದ್ ಹಣ್ಣಿನ ಬೆಳೆ ತಗೊಂಡಾಗಿದೆ, ನೀವು ಚಾಟಣಿಯನ್ನ ಮಾಡಬೇಕಾಗತ್ತೆ. ಚಾಟಣಿ ಮಾಡೋದ್ರಿಂದ ಏನಾಗತ್ತೆ ಅಂತ ಅಂದ್ರೆ, ಗಿಡಗಳು ಇವಾಗ ಸಾಕಷ್ಟು ಪೊದೆ ರೀತಿ ಬೆಳ್ಕೊಂಡಿರ್ತವೆ. ಈ ರೀತಿ ಪೊದೆ ರೀತಿ ಆದಾಗ ಏನಾಗತ್ತೆ, ಅಲ್ಲಿ ಹುಳುಗಳು ಇರ್ಬೋದು ಅಥವಾ ಹಕ್ಕಿಗಳು ಗೂಡು ಮಾಡೋದಿರ್ಬೋದು ಅಥವಾ ಬೇರೆ ಬೇರೆ ಹುಳುಗಳು ಹಾವಳಿ ಹೆಚ್ಚಾಗ್ತಾ ಹೋಗುತ್ತೆ. ಗಿಡಗಳಲ್ಲಿ ಯಾವಾಗ್ಲೂ ಸೂರ್ಯನ ಬೆಳಕು ಚೆನ್ನಾಗಿ ಕೆಳಗಡೆ ಪೊದೆಗಳಲ್ಲಿ ಹೋಗ್ಬೇಕು. ಹಾಗಾಗಿ ಹೆಚ್ಚಿಗೆ ಇರುವಂತಹ ಕೊಂಬೆಗಳನ್ನ ಸವರ್ಬಿಟ್ಟು ಚೆನ್ನಾಗಿ ಗಾಳಿ ಹಾಗೂ ಬಿಸಿಲು ಬರೋ ರೀತಿ ವ್ಯವಸ್ಥೆಯನ್ನ ಮಾಡಬೇಕಾಗತ್ತೆ. ಈ ರೀತಿ ಚಾಟ್ನಿ ಮಾಡಿದ್ರೆ ಮುಂದಿನ ವರ್ಷದ ಇಳುವರಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದಿಷ್ಟು ಹಣ್ಣಿನ ಬೆಳೆಗಳಲ್ಲಿ ರೈತರು ಈ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳು. ಧನ್ಯವಾದಗಳು. ಈ ತನಕ ತೋಟಗಾರಿಕಾ ಬೆಳೆಗಳ ಕುರಿತು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸನ್ಮತಿ ನಾಯಕ್ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಬೀಜಾಮೃತ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ. ಗಮನಿಸಬೇಕು, 100 ಕೆಜಿಯಷ್ಟು ಬೀಜವನ್ನ ಉಪಚಾರ ಮಾಡುವುದಕ್ಕೆ ದೇಸಿ ಆಕಳ ತಾಜಾ ಸಗಣಿ 5 ಕೆಜಿಯಷ್ಟು ಬೇಕಾಗ್ತದೆ. ಗಂಜಳ 5 ಲೀಟರ್, 20 ಲೀಟರ್ ನೀರು, ಸುಣ್ಣ 50 ಗ್ರಾಮ್ನಷ್ಟು ಬೇಕಾಗ್ತದೆ. ಬೀಜ ಬಿತ್ತುವುದಕ್ಕಿಂತ ಹಿಂದಿನ ದಿವಸ ದೇಸಿ ಆಕಳ ತಾಜಾ ಸಗಣಿಯನ್ನ ಮಾಂಜರ್ಪಾಟ್ ಬಟ್ಟೆಯೊಳಗ ಕಟ್ಟಿ ಸಣ್ಣ ಡ್ರಮ್ನೊಳಗ ಏನು ಪ್ರಮಾಣ ಹೇಳಿದೇವಲ್ಲ ಗಂಜಳದು ಮತ್ತ ನೀರನ್ನ ಮಿಶ್ರಣ ಮಾಡಿದಂತಹ ದ್ರಾವಣದೊಳಗ ಈ ಸಗಣಿ ಮುಳುಗುವಂಗ ಅದರ ತಳಕ ತಾಗಲಾರದಂಗ ಕಟ್ಟಿಗೆ ಸಹಾಯದಿಂದ ತೂಗು ಬಿಡಬೇಕು. 50 ಗ್ರಾಂ ಸುಣ್ಣವನ್ನ ನೀರಿನೊಳಗ ಕರಗಿಸಿ ಇಡಬೇಕು. ಮರುದಿವಸ ಸಗಣಿಯನ್ನ ಕಿವುಚಿ ಹೊರಗೆ ತೆಗೆದು ಸುಣ್ಣದ ತಿಳಿ ನೀರನ್ನ ಈ ದ್ರಾವಣಕ್ಕೆ ಸೇರಿಸುವುದರಿಂದ ಬೀಜಾಮೃತ ತಯಾರಾದಂಗ ಲೆಕ್ಕ. ತೆಳು ಪದರಿನ ಸೋಯಾ ಅವರೆ ಮತ್ತು ಶೇಂಗಾ ಬೀಜವನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಬೀಜಗಳನ್ನ ಬೀಜಾಮೃತದೊಳಗ 5 ನಿಮಿಷ ನೆನೆಸಿ ನೆರಳಿನೊಳಗ ಒಣಗಿಸಬೇಕು. ಒಣಗಿಸುವುದಕ್ಕೆ ಗೋಣಿ ಚೀಲ ಬಳಸುವುದು ಒಳ್ಳೆಯದು. ಗೋಣಿ ಚೀಲ ಹೆಚ್ಚಾದಂತಹ ನೀರನ್ನು ಹೀರಿಕೊಂಡು ಬೀಜ ಜಲ್ದಿ ಒಣಗಿ ಬಿತ್ತುವುದಕ್ಕೆ ಸಹಾಯ ಮಾಡುತ್ತದೆ. ಬೀಜದಿಂದ ಮತ್ತು ಮಣ್ಣಿನಿಂದ ಹರಡುವಂತಹ ರೋಗಗಳನ್ನ ಬೀಜಾಮೃತ ನಿಯಂತ್ರಿಸುತ್ತದೆ. ಬೀಜಾಮೃತದೊಳಗಿರುವಂತಹ ಸಗಣಿ ಶಿಲೀಂಧ್ರನಾಶಕವಾಗಿಯೂ ಗಂಜಳು ದುಂಡಾಣು ನಾಶಕವಾಗಿಯೂ ಕೆಲಸ ನಿರ್ವಹಿಸ್ತವ. ಸುಣ್ಣ ಆಮ್ಲೀಯವಾಗಿರುವುದರಿಂದ ಬೀಜಾಮೃತವನ್ನ ತಟಸ್ಥಗೊಳಿಸ್ತದ. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನ ಸಂಪರ್ಕ ಮಾಡಬಹುದು. ಈಗ ಕೇಳಿ ಇನ್ನೊಂದು ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಬಿದ್ದಂತಹ ಮಳೆ ನೀರಿನ ಸಂರಕ್ಷಣೆ ಮಾಡುವುದು ಬಹಳಷ್ಟು ಮುಖ್ಯ. ಆದ್ದರಿಂದ ರೈತ ಬಂಧುವರು ಏನ್ ಮಾಡಬೇಕು, ತಮ್ಮ ಹೊಲದೊಳಗ ಪ್ರತಿ 10 ಮೀಟರ್ ಅಂತರದೊಳಗ ಇಳಕಲ್ಲಿಗೆ ಅಡ್ಡಲಾಗಿ ಬೋಧ ಸಾಲಗಳನ್ನು ತೆಗಿಬೇಕು. ಹಿಂಗ್ ಮಾಡೋದ್ರಿಂದ ಮಳೆ ನೀರು ಅಲ್ಲೇ ಇಂಗ್ತದ ಮತ್ತು ಬೆಳೆಗಳಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ಸಾಧ್ಯವಾದಷ್ಟು ನೀರಾವರಿ ರೈತರು ಕಡಿಮೆ ನೀರನ್ನು ಉಪಯೋಗ ಮಾಡೋದ್ರ ಕಡೆ ಲಕ್ಷ ಕೊಡಬೇಕು. ಇದಕ್ಕಾಗಿ ಸ್ಪ್ರಿಂಕ್ಲರ್ಗಳನ್ನು ಬಳಸಬೇಕು ಮತ್ತು ಡ್ರಿಪ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಬಹುದು ಅಂಥೇಳಿ ಬೀದರ್ನ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ಕಳಿಸಿರುವಂತಹ ಮಾಹಿತಿ ತಿಳಿಸುತ್ತದೆ. ಇದುವರೆಗೆ ಮಿನಿ ಮಾಹಿತಿ ಕೇಳಿದಿರಿ. ಈಗ ಕೇಳಿ ತಾಪ್ಸಿರಾಮ್ ರಾಠೋಡ್ ಮತ್ತು ಸಂಗಡಿಗರಿಂದ ಲಂಬಾಣಿ ಭಜನೆ ಪದಗಳು. ಏಕಯ ಜಪಸೋ ಸುಮದಿಟೋ ಮರದ ಬಾಟಿನ ಖಾರೋರ ಸುಮದಿಟ ಮರದ ಬಾಟಿನ ಕಾರೋ ಮಾರೇತಿ ಊರೋವ ಕೋನಿ ಬನ ಮಾರೇತಿ ಬನ ಠೋಳಿರೋ ವಾಜಾರೆ ವಾಜ ಕುವೆ ಮಲಗರಿ ತಯಾರೆ ಪಾಣಿನ ಕಿ ಜಡ ಸೇಜ ಮರಿತ ಭಾಗೆ ಬನ ಠೋಳಿರೋ ವಾಜಾರೆ ವಾಜ ಕುವೆ ಮಲಗರಿ ತಯಾಗೆ ಪಾಣಿ ನಕಿ ಜಡ ಸೇದ ಬಳಗೋ ಮಾತಡಿ ಮರಿ ಭಾಗೆ ಏಕಸ ಕಿಡಿ ಜಾರಿ ರೇ ಹಾಟೆ ನೋ ಬಣ ಕಾಜಳ ಲಗಾರೆ ಹಾತಿ ನರ ಬಗಲೆ ಮಲೆ ನ ಹೂಟೆ ನ ಲಟಕಾರೆ ಊಕಸ ಕಿಡಿ ಜಾರಿ ರೇ ಹಾಟೆ ನೋ ಬಣ ಕಾಜಳ ಲಗಾರೆ ಹಾತಿ ನರ ಬಗಲೆ ಮಲೆ ಪಹಾಡೇರಿ ಚೋಟಿ ಪರರೆ ಕಿಡಿ ಮರಗಿ ಖಿಚೆ ನಗೆ ಸವಾರೆ ನೌಲಾಕ ಹೊರ ಬೂಟ ಬಣೆ ಸಜ್ಜನು ಬಣಗೆ ಹಜಾರೆ ಕಿಡಿರೆ ಮರಗಿ ಖಿಚೆ ನಗೆ ಸಮಾರೆ ನೋಲಾಕ ಹೊರ ಬೂಟ ಬಣೆ ಸಜ್ಜನು ಬಣಗೆ ಹಜಾರೆ ಭಜನ ಬೋಲು ರೆ ಐ ವಾಳೆ ರೋ ಹೋರ ಆಜೋರೆ ಗಾದಿ ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಲಂಬಾಣಿ ಭಜನೆ ಪದ. ರೇಂಗಾರೆ ಮಲಗ ಜಾಣೋ ತಾರೆ ಸಾಸೆ ಘರೆ ನ ಪುತ ಜಾಣೋ ಸತೇರಿ ರೇ ಆಗೆ ಮಲಗ ಜಾಣೋ ತಾರೆ ಸಾಸೆ ಘರೆ ನ ಪುತ ಜಾಣೋ ದಕಾವ ತೋನ ತಾರದ ಸೇರ ಬೇಟೆ ಓಸೆ ಥಂಡೆಗಾರ ಪಚ ಗುರುನ